ಗಣಪತಿ, ಹರಿ ಓಂ ಗಣಪತಿ. ಎನ್ನೆಂದಂತಾನೇ ಒನ್ ಸನ್ನಿಧಿ, ಅಳಕ ಅಳಕವರು ಮರುಳಿದೆಯೇ, ತಳಿಕ ತಳಿಕ ತರುಂಬುಣನಿದೆಯೇ, ಅಳಕ ಅಳಕವರು ಮರುಳಿದೆಯೇ, ತಳಿಕ ತಳಿಕ ತರುಂಬುಣನಿದೆಯೇ. ಶಿವನಿನ್ ಮಗನೇ ಶರಣಂ, ಓಂ ಗಣಪತಿ ಹರಿ ಓಂ ಗಣಪತಿ. ಗಣಪತಿ ಹರಿ ಓಂ ಗಣಪತಿ.